ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಫೆಬ್ರವರಿ 13ನ್ನು ವಿಶ್ವ ರೇಡಿಯೋ ದಿನ ಎಂದು ಅಂಗೀಕರಿಸಿತು. ಈ ವರ್ಷ ನಾವು 11ನೇ ವಿಶ್ವ ರೇಡಿಯೋ ದಿನವನ್ನು ಆಚರಿಸುತ್ತಿದ್ದೇವೆ. ಕೇಳುಗರಿಗೆ ರೇಡಿಯೋ ಬಗ್ಗೆ, ರೇಡಿಯೋ ಪಾತ್ರದ ಬಗ್ಗೆ ಅರಿವು ಮೂಡಿಸುವುದು ರೇಡಿಯೋ ದಿನದ ಉದ್ದೇಶ. ಈ ವರ್ಷದ ಧ್ಯೇಯವಾಕ್ಯ ರೇಡಿಯೋ ಮತ್ತು ನಂಬಿಕೆ. ಆಕಾಶವಾಣಿಯ ರೇಡಿಯೋ ಕೇಂದ್ರಗಳ ಜಾಲ ಪ್ರಪಂಚದಲ್ಲೇ ಅತಿದೊಡ್ಡ ಜಾಲವಾಗಿದೆ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ಧ್ಯೇಯವಾಗಿ ಹೊಂದಿರುವ ಆಕಾಶವಾಣಿ ತನ್ನ ಕಾರ್ಯಕ್ರಮದಲ್ಲಿ ವೈವಿಧ್ಯತೆ ಹೊಂದಿದೆ. ಕೃಷಿಕರು, ಮಹಿಳೆಯರು, ಮಕ್ಕಳು, ಯುವಜನರು, ಹಿರಿಯ ನಾಗರಿಕರು, ಕಾರ್ಮಿಕರು, ಹೀಗೆ ವಿವಿಧ ವರ್ಗದ ಜನರಿಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಅತಿವೃಷ್ಟಿ, ಪ್ರವಾಹ, ಭೂಕುಸಿತ, ಮೇಘಸ್ಫೋಟ, ಹಿಮಪಾತ, ಸುನಾಮಿ, ಚಂಡಮಾರುತಗಳ ಸಂದರ್ಭದಲ್ಲಿ ತನ್ನದೇ ಆದ ಪಾತ್ರ ನಿರ್ವಹಿಸುತ್ತಿದೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ರೇಡಿಯೋ ವಹಿಸಬಹುದಾದ ಮತ್ತು ಈಗಾಗಲೇ ನಿರ್ವಹಿಸಿರುವ ಪಾತ್ರದ ಬಗ್ಗೆ ವಿವರಿಸುತ್ತಾರೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಲಹೆಗಾರರು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಶ್ರೀನಿವಾಸ ರೆಡ್ಡಿ ಅವರು. ಏನು ವಿಪತ್ತು 3 ಹಂತಗಳಿರ್ತದೆ, ವಿಪತ್ತು ಬರುವ ಮೊದಲು ಯಾವ ತರ ಅನುಕೂಲ ಆಗ್ತದೆ, ವಿಪತ್ತುಗಳು ಸಂಭವಿಸಬೇಕಾದ್ರೆ ಏನಾಗ್ತದೆ, ವಿಪತ್ತು ಸಂಭವಿಸಿದ ನಂತರ ಏನು ಆಕ್ಷನ್ ತಗೊಳ್ಬೇಕು ಅನ್ನೋದಕ್ಕೆ ಮಾಧ್ಯಮ, ಅದರಲ್ಲೂ ರೇಡಿಯೋ ಮಾಧ್ಯಮ ಬಹಳ ಮುಖ್ಯವಾಗ್ತದೆ. ನಮಗೆ ರೇಡಿಯೋ ಮಾಧ್ಯಮನೇ ಹೆಚ್ಚಿಗೆ ಉಪಯುಕ್ತ ಅಂತ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಪತ್ತುಗಳಲ್ಲಿ ಮುಖ್ಯವಾಗಿ 2 ವಿಧಗಳಿರ್ತವೆ. ಕೆಲವು ವಿಪತ್ತುಗಳು ಹವಾಮಾನದಿಂದ ಏನು ಬರ್ತದೆ, ನಮಗೆ ಸೈಕ್ಲೋನ್ ಆಗಿರ್ಬೋದು, ಅಂದರೆ ಚಂಡಮಾರುತ ಆಗಿರ್ಬೋದು, ನಮಗೆ ನೆರೆಯ ಪ್ರವಾಹ ಆಗಿರ್ಬೋದು, ಬರ, ಇಂಥವೆಲ್ಲನೂ ನಮಗೆ ಬರೋದು ಹವಾಮಾನದಿಂದ ಬರುವಂಥ ಇದಾದರೆ, ಎಸ್ಪೆಷಲಿ ಭೂಗರ್ಭದಿಂದ ಉಂಟಾಗುವ ವಿಪತ್ತುಗಳು, ಭೂಕಂಪನ, ಭೂಕುಸಿತ, ವಾಲ್ಕೆನೋ ಅಂತ ಕರಿತೀವಿ ಜ್ವಾಲಾಮುಖಿಗಳು, ಇವೆಲ್ಲನೂ ಭೂ ಗರ್ಭದಿಂದ ಉಂಟಾಗುವಂಥವು. ಕೆಲವು ವಿಪತ್ತುಗಳನ್ನು ನಾವು ಮೊದಲೇ ಗ್ರಹಿಸ್ಬೋದು, ಅಂದರೆ ಈ ಹವಾಮಾನ ಸಂಬಂಧಿತ ಏನು ವಿಕೋಪಗಳು ಇದ್ದಾವೆ ಅವನ್ನ ನಾವು ಮೊದಲೇ ಗ್ರಹಿಸ್ಬೋದು, ಅಂದರೆ ಮುನ್ಸೂಚನೆ ಮುನ್ನೆಚ್ಚರಿಕೆ ಕೊಡಲಿಕ್ಕೆ ಬಹಳ ಈಗ ಟೆಕ್ನಾಲಜಿ ಡೆವಲಪ್ ಆಗಿದೆ. ಆದರೆ ಕೆಲವು ಭೂಕಂಪನ ಅಂತ ಏನು ವಿಪತ್ತುಗಳಿದ್ದಾವೆ ಅವು ನಮಗೆ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ನಮ್ಮನ್ನು ಹಾನಿ ಉಂಟು ಮಾಡುವಂತಹ ಇವು. ಒಂದು ಮುಖ್ಯ ಉದಾಹರಣೆ ಅಂದರೆ ಇವಾಗ ರೇಡಿಯೋ ಮಾಧ್ಯಮ ಏನಾಗ್ತದೆ, ನಮ್ಮ ಹತ್ರ ಎಲ್ಲ ಟೆಕ್ನಾಲಜಿ ಬಂದು ನಮಗೆ ಮುನ್ನೆಚ್ಚರಿಕೆ ಮುನ್ಸೂಚನೆಗಳು ಎಲ್ಲ ಇದ್ರೂ ಸಹ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತೀವಿ, ಅಂದರೆ ಕೊನೆಯ ಹಂತಕ್ಕೆ ತಲುಪಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಅಂದರೆ ಜನರಿಗೆ ನಾವು ಸಿಟಿಯಲ್ಲಿರ್ಬೋದು, ಕೊನೆಯ ಹಂತ ಅಂದ ತಕ್ಷಣನೇ ಜನರು ಹಳ್ಳಿಯಲ್ಲಿರ್ತಕ್ಕಂಥ ಯಾವುದೋ ಕಮ್ಯುನಿಕೇಷನ್ ಇಲ್ಲದಂಥ ಊರುಗಳಿಗೆ ತಲುಪಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಕೆಲವು ವಿಕೋಪಗಳಾದಾಗ ಎಸ್ಪೆಷಲಿ ನಮಗೆ ಸೈಕ್ಲೋನ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಇಂಥ ವಿಕೋಪಗಳಾದಾಗ ಎಲ್ಲ ಸಂಪರ್ಕಗಳನ್ನ ಕಳ್ಕೊಂಡ್ಬಿಡ್ತೀವಿ. ಕಮ್ಯುನಿಕೇಷನ್ಸ್ ಏನಿರ್ತದೆ ಈಗ ಮಾಧ್ಯಮಕ್ಕೆ ಏನು ಬೇಕು ಇವೆಲ್ಲ ಸಂಪರ್ಕ ಕಳ್ಕೊಂಡ್ಬಿಟ್ರು, ಕೊನೆಯದಾಗಿ ಉಳಿಯೋವಂಥದ್ದು ಬರೀ ರೇಡಿಯೋ ಮಾತ್ರ. ರೇಡಿಯೋಗೆ ಯಾಕೆ ಅಂದರೆ ಯಾವುದೇ ಸಂಪರ್ಕ ಇಂಟರ್ ಕನೆಕ್ಟಿವಿಟಿ ಬೇಕಾಗಿಲ್ಲ, ಕಮ್ಯುನಿಕೇಟ್ ಮಾಡಲಿಕ್ಕೂ ಇಂಟರ್ ಕನೆಕ್ಟಿವಿಟಿ ಬೇಕಾಗಿಲ್ಲ, ಪ್ಲಸ್ ಅಲ್ಲಿನೂ ಬಿಸ್ತರಿಸ್ಲಿಕ್ಕೂ ಸಹ ಒಂದು ಬ್ಯಾಟ್ರಿ ಇದ್ರೆ ಸಾಕು, ಅದನ್ನು ರೇಡಿಯೋಗಳಿಗೆ ಹಾಕ್ಬಿಟ್ಟು ನಾವು ಕೇಳ್ಬೋದು. ಅಂದರೆ ಅಲ್ಲಿವರೆಗೂ ತಗೊಂಡೋಗೋ ಶಕ್ತಿ ರೇಡಿಯೋಗೆ ಮಾತ್ರ ಇರೋದು, ಅಂದರೆ ಮೂಲೆ ಮೂಲೆಗೂ ತಲುಪುವಂಥ ಶಕ್ತಿ. ಹೌದು ಹೌದು, ಮೂಲೆ ಮೂಲೆಗೂ ತಲುಪುವಂಥ ಶಕ್ತಿ. ಇವತ್ತು ನಾನು ನೋಡಿದಾಗ ದೇಶದ 92 ಭೂಭಾಗಕ್ಕೆ ತಲುಪುತ್ತೆ, 99% ಜನಸಂಖ್ಯೆ ತಲುಪಿಸುವ ಶಕ್ತಿ ಇರೋದು ಕೇವಲ ರೇಡಿಯೋ ಮಾತ್ರ ಅಂತ ನಾನು ಓದಿ ತಿಳ್ಕೊಂಡಿದ್ದೀನಿ. ಸೊ ಇಂಥ ಟೈಮಲ್ಲಿ ನಮಗೆ ಬಹಳ ಮುಖ್ಯ ಆಗ್ತದೆ ರೇಡಿಯೋ, ಯಾಕಂದ್ರೆ ಎಲ್ಲ ಕಮ್ಯುನಿಕೇಷನ್ ಕಳೆದಾಗನೂ ಸಹ ಸಂಪರ್ಕ ಒಂದೇ ಕಲ್ಪಿಸುವಂಥದ್ದು ನಮಗೆ ಮೀಡಿಯಾ ಇರೋದೇ ರೇಡಿಯೋ. ಅದರಿಂದ ವಿಪತ್ತುಗಳಲ್ಲಿ ಬಹಳ ಮುಖ್ಯ. ವಿಪತ್ತುಗಳು ಆದ ತಕ್ಷಣ ಎಲ್ಲ ಸಂಪರ್ಕನೂ ಕಳ್ಕೊಂಡೋಗ್ಬಿಡ್ತೀವಿ ಕೆಲವು ಕಡೆ, ಅದನ್ನು ಮುಂದೆ ಎಕ್ಸಾಂಪಲ್ಸ್ ಹೇಳ್ತೀನಿ ಎಲ್ಲೆಲ್ಲಿ ನಾವು ಕಳ್ಕೊಂಡಿದ್ವಿ, ರೇಡಿಯೋ ಹೇಗೆ ಹೆಲ್ಪ್ ಆಯಿತು ಅಂತ. ಅಂದರೆ ಈಗ ಇಲ್ಲಿವರೆಗೂ ಏನು ವಿಪತ್ತು ನಿರ್ವಹಣೆ ನಾವು ಕೈಗೊಂಡಿದ್ದೀವಲ್ಲ, ಇದರಲ್ಲಿ ರೇಡಿಯೋ ಉಪಯೋಗ ಎಷ್ಟು ಅನಿವಾರ್ಯವಾಗಿತ್ತು ಅಂತೀರಿ? ನಮಗೆ ಸಾಕಷ್ಟು ವಿಪತ್ತುಗಳ ಒಂದು ಇತಿಹಾಸ ಚರಿತ್ರೆ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ವಿಪತ್ತುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಸಾಕಷ್ಟು ಕಾರಣಗಳು ಇದೆ, ನಾವು ನಗರೀಕರಣ ಆಗಿರ್ಬೋದು, ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಇವೆಲ್ಲನೂ ವಿಪತ್ತುಗಳಿಗೆ ಕಾರಣ ಆಗ್ತಾ ಇದೆ. ಇದರಲ್ಲಿ ಏನಾಗ್ತದೆ ಅಂದರೆ ನಮಗೆ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ 2004 ಸುನಾಮಿ ಆದಾಗ ಆ ಸುನಾಮಿ ವೇವ್ಸು ಕೆಲವು ಕಡೆ 3-10 meters ವರೆಗೂ ಎತ್ತರಕ್ಕೆ ಜಂಪ್ ಆದಾಗ ಮತ್ತೆ ಗಾಳಿ ವೇಗನೂ ಅಷ್ಟೇ ಇರ್ತದೆ, ಸೈಕ್ಲೋನ್ ಆಗಿರ್ಬೋದು ಸುನಾಮಿ ಆಗಿರ್ಬೋದು. ಅವಾಗ ಕೋಸ್ಟಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಮ್ಯುನಿಕೇಶನ್ಸು, ಟವರ್ಸ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಎಲ್ಲ ಕಮ್ಯುನಿಕೇಷನ್ನು ಹೊರಟೋಯ್ತು. ಅವಾಗ ನಮಗೆ 20 ಸಹಾಯಕ್ಕೆ ಬಂದಿದ್ದು ಕೇವಲ ರೇಡಿಯೋ ಮಾತ್ರ. ನಮ್ಮ ಇದರಲ್ಲೇ ಸುಮಾರು 10,000 ಜನ ಸತ್ತರು. ಇಂಡೋನೇಷ್ಯಾದಲ್ಲಿ ಸಾಕಷ್ಟು 1,000,000+ ಒಟ್ಟಾರೆ ಸಾವನ್ನು ಒಪ್ತರು ಆ ಟೈಮಲ್ಲಿ. ಆದರೆ ರೇಡಿಯೋ ಕಮ್ಯುನಿಕೇಷನ್ನು ಅಲ್ಲಿ ಇದ್ದಿದ್ದಕ್ಕೆ, ಈ ಒಂದು ಫೋರ್ಟ್ ಬ್ಲೇರ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ನಿಮ್ಮ ಸ್ಟೇಷನ್ ನಿಂದ ಡೇ ಅಂಡ್ ನೈಟ್ ಕೆಲಸ, ಅಂಡಮಾನ್ ಅಲ್ಲಿ ಡೇ ಅಂಡ್ ನೈಟ್ ಕೆಲಸ ಮಾಡ್ತು ರೇಡಿಯೋ ಸರ್ವಿಸ್. ರೇಡಿಯೋ ಸರ್ವಿಸ್ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಅಲ್ಲಿ ಏನು ಸಂತ್ರಸ್ತರಿರ್ತಾರೆ ಅವರು ಒಂದ್ ಕಡೆ, ಈ ಕಡೆ ಸರ್ಕಾರದ ಇದಕ್ಕೆ ನೆರವಾಗಿದ್ದೇ ರೇಡಿಯೋ ಸರ್ವಿಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸಂತ್ರಸ್ತರಿಗೆ ಏನೇನು ಆಗಿದೆ ಅನ್ನೋದ್ರು ರೇಡಿಯೋ ತಿಳಿಸ್ತಾ ಇತ್ತು, ಸಂತ್ರಸ್ತರಿಗೆ ಏನು ಬೇಕು ಅನ್ನೋದನ್ನ ಸಹ ಬೇಕು ಬೇಡವಾದನ್ನ ತಿಳಿಸ್ತಾ ಇದ್ದಿದ್ದೇ ರೇಡಿಯೋ. 24 hours ಕೆಲಸ ಮಾಡ್ತು ರೇಡಿಯೋ ಸರ್ವಿಸು. ಅದಲ್ಲದಲ್ಲಿ ಇಂಪಾರ್ಟೆಂಟ್ ಮುಖ್ಯವಾಗಿ ವಿಕೋಪ ಸಂಭವಿಸಿದ ನಂತರವೂ ಸಹ 3-4 ಕಮ್ಯುನಿಕೇಶನ್ಸ್ ಅಲ್ಲಿ ಇದ್ದಿಲ್ಲ. ಅದು ಕೆಲವರು ಏನಾಗಿದ್ರು ಅಂದ್ರೆ, ಆ ವಿಕೋಪಕ್ಕೆ ತುತ್ತಾದ ತಕ್ಷಣ ಕೆಲವರು ಸೈಕಲಾಜಿಕಲಿ ವೀಕ್ ಆಗೋಗ್ತಾರೆ, ಟ್ರಾಮಾಗ ಅಂತ ಕರೀತಾರೆ ಅದಕ್ಕೆ. ಅಂಥವ್ರಿಗೆ ಏನು ವಿಡಿಯೋ ಕಾನ್ಫರೆನ್ಸ್ ಟೈಪ್ ಮಾಡಿ ಡಾಕ್ಟರ್ ಸಲಹೆ ಸೂಚನೆಗಳು ಸತ್ತಿನ ರೇಡಿಯೋದಿಂದ ಕೊಡಕ್ಕೆ ಬಹಳ ಉಪಯೋಗ ಆಯಿತು. ಅದೇ ಥರ ನಮಗೆ ವಿಪತ್ತುಗಳು ತಗೊಂಡ್ರೆ ಹಿಸ್ಟ್ರಿಯಲ್ಲಿ ಸಾಕಷ್ಟು ವಿಪತ್ತುಗಳು ನಮಗೆ ಉತ್ತರಾಖಂಡದಲ್ಲಿ ಕ್ಲೌಡ್ ಬರಸ್ಟ್ ಅಂದರೆ ಮೋಡ ಕ್ಲೌಡ್ ಬರಸ್ಟ್ ಆಗಿ ದೊಡ್ಡ ಮಟ್ಟದ ಉತ್ತರಾಖಂಡದಲ್ಲಿ ಫ್ಲಡ್ ಆಯಿತು, ಅವೆಲ್ಲ ಆಯಿತು. ಅದೇ ನಂತರ ನಮಗೆ ಭುಜ್ ಅರ್ಥಕ್ವೇಕ್ ಆಯಿತು. ಸೊ ಇವೆಲ್ಲ ಇದರಲ್ಲೂ ಸಹ ನಮಗೆ ಯಾವುದೇ ವಿಪತ್ತುಗಳು ಸಂಭವಿಸಿದ ನಂತರ ಕಮ್ಯುನಿಕೇಷನ್ಗೆ ಎಫೆಕ್ಟ್ ಆದ್ರೂ ಸಹ ನಮಗೆ ಕೇವಲ ಉಳಿದಿದ್ದು ರೇಡಿಯೋ ಮಾತ್ರ. ಆ ಟೈಮಲ್ಲಿ ರೇಡಿಯೋ ಒಂದು ಸಂಪರ್ಕ, ಒಂದು ಸೇತುವೆಯಾಗಿ ಕೆಲಸ ಮಾಡ್ತು. ಸಂತ್ರಸ್ತರಿಗೆ ಆಗಿರ್ಬೋದು ಬೇಕಾಗಿರುವ ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿ ಭಯದಿಂದ ಹೊರಗಡೆ ತಂದಿದ್ದೆ ರೇಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿ ಉಂಟಾಗಿರುವ ವಿವಿಧ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಆಕಾಶವಾಣಿ ತನ್ನ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ನಮ್ಮ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಉಂಟಾಗಿದ್ದ ಅತಿವೃಷ್ಟಿ, ಪ್ರವಾಹದಂತಹ ಹಸಿಬರ, ಕುಡಿಯುವ ನೀರಿನ ಕೊರತೆ ಸಂದರ್ಭದ ಒಣಬರದ ಸಂದರ್ಭದಲ್ಲಿ ಆಕಾಶವಾಣಿ ಧಾರವಾಡ ಮತ್ತು ವಿಜಯಪುರಗಳು ಪ್ರಮುಖ ಪಾತ್ರ ವಹಿಸಿವೆ. ಇಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ನಿವೃತ್ತ ಸಹಾಯಕ ಕಾರ್ಯಕ್ರಮ ನಿರ್ದೇಶಕರಾದ ಸತೀಶ್ ಬಿ ಪರ್ವತೀಕರ್ ಅವರು ತಮ್ಮ ನೆನಪುಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. 2018 ಸಾಲಿನೊಳಗ ನಿಜವಾಗಿಯೂ ಆಕಾಶವಾಣಿ ಧಾರವಾಡ ಕೇಂದ್ರ ಆ ಉದಿಯೊಳಗ ನೋವಿಂಗ್ಲಿನೋ ಅಥವಾ ಅನ್ನೋವಿಂಗ್ಲಿನೋ ಸಂತ್ರಸ್ತರಿಗೆ ಸಹಾಯ ಮಾಡಿದ್ದು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ದೊಳಗ ರೇಡಿಯೋದ ಪಾತ್ರವನ್ನ ಪ್ರೂವ್ ಮಾಡದ, ಸಾಕ್ಷಿ ಮಾಡಿ ತೋರಿಸದಂತ ಹೇಳಬೇಕು. ಈ ಸಂದರ್ಭದೊಳಗ ಕೇಳುಗರಿಗೆ ಮಾಹಿತಿ ಮತ್ತು ಶಿಕ್ಷಣ ನೀಡೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು. ನದಿಗಳ ನೀರಿನ ಮಟ್ಟದ ಬಗ್ಗೆ ವಾರ್ನಿಂಗ್ ಕೊಟ್ಟಿದೀವಿ, ಎಚ್ಚರಿಕೆ ಹೇಳಿದೀವಿ, ಸಂತ್ರಸ್ತರಿಗೆ ಮಾಹಿತಿಯನ್ನ ಹೇಳಿದ್ವಿ, ಗಂಜಿ ಕೇಂದ್ರಗಳ ಬಗ್ಗೆ ಹೇಳಿದ್ವಿ, ರಿಹ್ಯಾಬಿಲಿಟೇಷನ್ ಅಂದ್ರೆ ಪುನರ್ವಸತಿ ಕಾರ್ಯಗಳ ಬಗ್ಗೆ ಹೇಳಿದ್ವಿ, ಪರಿಹಾರದ ಕಾರ್ಯಗಳ ಬಗ್ಗೆ ಹೇಳೋದು. ಒಟ್ಟಾರೆ ಆ ಸಂದರ್ಭದೊಳಗ ರೇಡಿಯೋ ಅನ್ನೋದು ಒಂದು ಈ ಜಿಲ್ಲಾಡಳಿತ ಮತ್ತು ಸಂತ್ರಸ್ತ ಕೇಳುಗ ಅಂತ ನಾವು ಏನ್ ಹೇಳ್ತೀವಿ ಇವರಿಬ್ಬರು ನಡುವೆ ಒಂದು ಸೇತುವೆಯಾಗಿ ಕಾರ್ಯ ಮಾಡಿದ್ವಿ. 2 ಫೇಸ್ ಒಳಗೆ ನಾವು ಲೈವ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಲಭ್ಯವಿರುವ ಪರಿಹಾರ ಮತ್ತ ಆ ಪರಿಹಾರ ನೀಡುವಂತ ಅಧಿಕಾರಿಗಳ ಫೋನ್ ನಂಬರ್ ಮಾಹಿತಿ ಇವುಗಳನ್ನ ಹೇಳೋದು ಅಂತ. ಮೊದಲನೇ ಹಂತದೊಳಗ ನಾವು ಮಳೆ ನಿಂತ ಮೇಲೆ ಏನು ಪ್ರವಾಹ ಬಂತು ಅದರ ಮೇಲೆ ಕಾರ್ಯಕ್ರಮವನ್ನ ಮಾಡಿದ್ವಿ. ಅದಕ್ಕೆ ಹೆಸರನ್ನೇ ನಾವು ಮಳೆ ನಿಂತ ಮೇಲೆ ಅಂತ ಕೊಟ್ಟಿದ್ವಿ. 2 ಫೇಸ್ದೊಳಗೆ ನಾವು ಮಾಡಿರುವಂತದ್ದು ಆಕಾಶವಾಣಿ ಸಹಾಯವಾಣಿ ಅಂತ ಮಾಡಿದ್ವಿ. ಪ್ರತಿದಿನ ಕಾರ್ಯಕ್ರಮವನ್ನ ನಾವು 1:30-2 ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ವಿ ಮೊದಲ. ಆದ್ರೆ ಮಾಹಿತಿ ಸಾಕಷ್ಟು ಜನರ ಭಾಗವಹಿಸುವಿಕೆ, ರೀಚು, ಅದರದ್ದು ತಲುಪುವಿಕೆ ಇವೆಲ್ಲ ಹೆಚ್ಚಾಗಿರೋದ್ರಿಂದ ನಾವು ಅದನ್ನ ಮತ್ತೆ 1:20 ಅಂತ ಶುರು ಮಾಡಿಕೊಂಡ್ವಿ. ಇನ್ನೂ ಹೆಚ್ಚು ಅಗತ್ಯ ಇರೋದ್ರಿಂದ ನಾವು ಮತ್ತೆ ಅದನ್ನ 1:00 1:10 1:20-2 ಅಂತ ಈ ರೀತಿ ಮಾಡಿದ್ವಿ. ನಿಜವಾಗ್ಲೂ ಇಂಥ ತುರ್ತು ಪರಿಸ್ಥಿತಿ ಒಳಗೆ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದ್ದು ಗಮನಾರ್ಹ ವಿಷಯ ಅಂತಾನೆ ಹೇಳಬೇಕು. ಈ ಫಸ್ಟ್ ಫೇಸ್ ದೊಳಗ ಮಳೆ ನಿಂತ ಮೇಲೆ ಅನ್ನುವಂತ ಲೈವ್ ಕಾರ್ಯಕ್ರಮ, ಇದು ಸಂಪೂರ್ಣವಾಗಿ ನೇರ ಪ್ರಸಾರದ ಕಾರ್ಯಕ್ರಮ ಆಗಿತ್ತು. ನೆರೆ ಸಂತ್ರಸ್ತರ ಅಧಿಕಾರಿಗಳ, ಗಂಜಿ ಕೇಂದ್ರದವರಿಗೆ ಇವೆಲ್ಲವುಗಳಿಂದನೇ ನಾವು ಸ್ಪಾಟ್ ಅಲ್ಲೇ ಸ್ಥಳದಿಂದನೇ ಮಾತುಕತೆ ಮಾಡ್ತಾ ಇದ್ವಿ. ಈ ಗಂಜಿ ಕೇಂದ್ರಗಳಿಗೆ ಮಾಹಿತಿಯನ್ನ ಕೇಳಿ ನಮ್ಮ ಉತ್ತರ ಕರ್ನಾಟಕದ ಕೆಲವು ಮಹಿಳಾ ಕೇಳುಗರು ಮತ್ತೆ ಕೆಲವು ಕೇಳುಗರು ಗಂಜಿ ಕೇಂದ್ರದೊಳಗೆ ಹೋಗಿ ನೇರವಾಗಿ ನೂರ್ನೂರು ಎರಡೆರಡು ನೂರು ರೊಟ್ಟಿಗಳನ್ನ ಸರಬರಾಜು ಮಾಡಿರುವಂತ ಉದಾಹರಣೆಗಳು ನಾವು ಗದಗ ಜಿಲ್ಲೆದೊಳಗಾಗ್ಲಿ, ಅವತ್ತಿನ ದಿವಸ ಹಾವೇರಿ ಜಿಲ್ಲೆದೊಳಗಾಗ್ಲಿ, ಅಥವಾ ಬೆಳಗಾವಿ ಜಿಲ್ಲೆ ಮೂಲವಾಗಿ, ಆಮೇಲೆ ಬಾಗಲಕೋಟೆ ಜಿಲ್ಲೆದೊಳಗ ನಾವು ಕಂಡುಕೊಂಡಿದ್ವಿ ಅಂತ. ಅದರಲ್ಲಿ ವಿಶೇಷವಾಗಿ ಆಕಾಶವಾಣಿ ಬಗ್ಗೆನೇ ಹೇಳ್ಬೇಕಂದ್ರ, ನಾವು ಪಾಸಿಟಿವ್ ವಿಷಯಗಳನ್ನ ಅಂದ್ರ ಸಕಾರಾತ್ಮಕ ಸಾಧನೆ ಕಾರ್ಯಗಳನ್ನ ಹೆಚ್ಚು ಹೇಳ್ತಾ ಇದ್ದದ್ದು ಅಂದ್ರೆ ಉಳಿದ ಮಾಧ್ಯಮಗಳಿಗಿಂತ ನಾವು ಹೋಲಿಕೆ ಮಾಡಿ ನೋಡಿದಾಗ. ಹಿಂಗಾಗಿ ಈ ಮಾಧ್ಯಮ ಕೆಲವು ಹಿರಿಯ ಅಧಿಕಾರಿಗಳಿಗೆ ತಮ್ಮ ಶ್ರಮದ ಬಗ್ಗೆ ಹೇಳ್ಕೊಳ್ಳಿಕ್ಕೆ, ಮತ್ತ ಕೆಲವು ಕೇಳುಗರಿಗೆ ಈ ರೇಡಿಯೋ ಅಂದ್ರೆ ಆಕಾಶವಾಣಿ ಮೇಲೆ ಸಂಪೂರ್ಣ ವಿಶ್ವಾಸ ಇತ್ತು ಅನ್ನೋದು. ಇದೇ ಒಂದು ಪ್ರಯೋಗ ನಾನು ವಿಜಯಪುರ ಆಕಾಶವಾಣಿ ಒಳಗಿದ್ದಾಗ, ಇಲ್ಲಿ ನೀರಿನ ಪ್ರವಾಹ ಇತ್ತು. ಆದ್ರ ನನ್ನ 2016-17 ಇಸ್ವಿ ಕಾಣಿಸ್ತದೆ, ವಿಜಯಪುರ ಜಿಲ್ಲಾದೊಳಗ ನೀರಿನ ಬವಣೆ ನಿರಂತರವಾಗಿತ್ತು. ಕೊಡ ತಗೊಂಡು ಓಣಿ ಓಣಿ ಹಳ್ಳಿ ಹಳ್ಳಿ ಒಳಗ ನೀರನ್ನ ನಾವು ಹುಡುಕ್ಯಾಡ್ಕೋತ ಅಡ್ಡಾಡೋ ಸಂದರ್ಭದೊಳಗ ನಾವು ಜಿಲ್ಲಾಧಿಕಾರಿಗಳ ಒಂದು ಪ್ರಯತ್ನವನ್ನ ಮಾಡಿ ಕಂಟಿನ್ಯೂಸ್ ಆಗಿ ನಾವು 5 ವಾರಗಳವರೆಗೂ ಜಿಲ್ಲಾಧಿಕಾರಿಗಳನ್ನ ನಾವು ನೇರ ಪ್ರಸಾರದೊಳಗ ತಗೊಂಡ್ ಬಂದು ಅವರು ಈ ಸಮಸ್ಯೆಗೆ ನಾನು ಈ ಸದ್ಯ ಯಾವ ರೀತಿ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಅವರೂ ಸಹಕಾರ ಮಾಡಿದ್ರು. ಒಟ್ಟಾರೆ ಎಂತಾದ ಪರಿಸ್ಥಿತಿ, ವಿಶೇಷವಾಗಿ ಈ ವಿಪತ್ತು ನಿರ್ವಹಣೆದೊಳಗಂತಲ್ಲಿ ರೇಡಿಯೋ ಪ್ರಮುಖವಾದ ಪಾತ್ರ ವಹಿಸ್ತದ. ವಿಶೇಷವಾಗಿ ಆಕಾಶವಾಣಿ ಅಂತ ಪಾತ್ರವನ್ನು ವಹಿಸದಲ್ಲಿಕ್ಕೆ ನನ್ನ ಈ ಅನುಭವ ಇನ್ನೂ ಸಾಕಷ್ಟು ಉದಾಹರಣೆಗಳು ನಾನು ಗಮನಿಸಿಕೊಂಡಂಗ ನಮ್ಮ ಹತ್ರ ಅವ. ಇಂಥ ಸಂದರ್ಭದೊಳಗ ಇದು ಪ್ರಮುಖವಾದಂತ ಪಾತ್ರ ವಹಿಸ್ತದ ಅನ್ನೋದು ನನ್ನ ಒಂದು ಸಂಪೂರ್ಣ ಗಟ್ಟಿಯಾದ ಅನುಭವ, ವಿಶ್ವಾಸ. ಅದೇ ರೀತಿ ಸಂತ್ರಸ್ತ ಕೇಳುಗರ ವಿಶ್ವಾಸನೂ ಆಕಾಶವಾಣಿ ಮೇಲೆ ಇದು ಪ್ರಬಲವಾದ ಪ್ರಮುಖವಾದ ಗಟ್ಟಿಯಾದ ಮಾಹಿತಿಯನ್ನ ನಮ್ಗೆ ಹೇಳ್ತದಲ್ಲ ಈ ಮಾಧ್ಯಮ ಅನ್ನುವಂತ ವಿಶ್ವಾಸ ಇತ್ತು. ನಾವು ಯಶಸ್ವಿಯಾಗಿ ಆದ್ವಿ. ಕೊಡಗು ಜಿಲ್ಲೆ 2018 ಅತಿವೃಷ್ಟಿ, ಭೂಕುಸಿತ, ಪ್ರವಾಹದ ಹೊಡೆತಕ್ಕೆ ಸಿಕ್ಕಿ ನಲುಗಿದೆ. ಈ ಸಂದರ್ಭದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಸಂತ್ರಸ್ತರು ಮತ್ತು ಪರಿಹಾರ ಕಾರ್ಯದಲ್ಲಿ ನಿರತವಾಗಿದ್ದ ಜಿಲ್ಲಾ ಆಡಳಿತದ ಜೊತೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ್ದ ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಅಬ್ದುಲ್ ರಶೀದ್ ಅವರು ತಮ್ಮ ಅನುಭವಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಜಗದೀಶಿಗಳು ನನಗೆ ನೆನಪಿದೆ, ಅದು 2018 August 16 ಸ್ವಾತಂತ್ರ್ಯ ದಿನಾಚರಣೆಯ ಮಾರನೇ ದಿನ. ಅಂದ್ರೆ ಕೊಡಗಿನಲ್ಲಿ ಬದುಕಿರೋರು ಯಾರು ಆವರೆಗೆ ಕಂಡು ಕೇಳರಿಯದಂತ ಒಂದು ಮಹಾ ಪ್ರಳಯ ಅಂತಾನೆ ಹೇಳ್ಬೋದು. ಕೊಡಗಿನವರು ಪ್ರಳಯ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು. ಮತ್ತೆ ಆ ಭೂಕುಸಿತಕ್ಕೆ ಕೊಡಗು ಸಾಕ್ಷಿ ಆಯ್ತು. ಆಗ ನಾನು ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನಮ್ಮ ಆಕಾಶವಾಣಿಯ ಮುಖ್ಯಸ್ಥರು ನನಗೆ ತಕ್ಷಣ ಮಡಿಕೇರಿಗೆ ಹೋಗ್ಲಿಕ್ಕೆ ಹೇಳಿದ್ರು. ಒಂದು ಮಡಿಕೇರಿ ನನ್ನ ಊರು, ಮಡಿಕೇರಿ ಆಕಾಶವಾಣಿಯಲ್ಲೂ ಕೆಲಸ ಮಾಡಿದ ಅನುಭವ ಇತ್ತು. ಹಾಗಾಗಿ ಹೋಗ್ಲಿಕ್ಕೆ ಹೇಳಿದ್ರು, ನಾನು ತಕ್ಷಣ ಹೋದೆ. ಹೋದ್ಮೇಲೆ ಅಲ್ಲಿ ನಾವು ಆಕಾಶವಾಣಿಯನ್ನು ಏನ್ ಮಾಡುದು ಅಂದ್ರೆ ಈ ಪ್ರಕೃತಿ ವಿಕೋಪ ನಿರ್ವಹಣೆ ಒಂದು ನಿಯಂತ್ರಣ ಕೊಠಡಿ ಕಂಟ್ರೋಲ್ ರೂಮ್ ತರ ಪರಿವರ್ತನೆ ಮಾಡಿಕೊಂಡು ಆ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ವ್ಯವಸ್ಥೆ, ಆಮೇಲೆ ಆರೋಗ್ಯ ಇಲಾಖೆ ಮತ್ತೆ ಹವಾಮಾನ ಇಲಾಖೆ ಇಷ್ಟು ಜನರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಮಡಿಕೇರಿ ಆಕಾಶವಾಣಿಯ ತಂಡ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು. ಆಗ್ಲೇ ಮಳೆ ಮತ್ತೆ ಭೂಕುಸಿತ ಶುರುವಾಗಿ ಒಂದಿನ ಆಗಿತ್ತು. ಆ ಮಡಿಕೇರಿಯಲ್ಲಿ ಸುಬ್ರಾಯ ಸಂಪಾಜೆ ಮತ್ತೆ ಶಾರದಾ ನಂಜಪ್ಪ ನಮ್ಮ ಸಹೋದ್ಯೋಗಿಗಳು ಈ ಕೆಲಸ ಶುರು ಮಾಡಿದ್ರು. ನಾನು ಅಲ್ಲಿ ತಲುಪಿದ ಮೇಲೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಆಕಾಶವಾಣಿಯ ಪ್ರಕೃತಿ ವಿಕೋಪ ನಿರ್ವಹಣೆಯ ಕಂಟ್ರೋಲ್ ರೂಮ್ ಕೆಲಸಗಳು ಶುರುವಾಯ್ತು. ಆಗಾಗ್ಲೇ ಅಲ್ಲಿ ಆಶ್ರಯ ಕೇಂದ್ರಗಳು ಶುರುವಾಗಿದ್ವು. ಅವುಗಳ ಜೊತೆ ಕೋಆರ್ಡಿನೇಟ್ ಮಾಡುದು, ಕಾಣೆಯಾದವರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಶುರು ಮಾಡಿದ್ವು. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಬರುತ್ತಾ ಇರುವಂತ ಕಾಲಕಾಲದ ಮಾಹಿತಿಗಳನ್ನ ನಾವು ರೇಡಿಯೋದ ಮುಖಾಂತರ ಕೊಡಗಿನ ಮೂಲೆ ಮೂಲೆಗಳಿಗೆ ತಲುಪಿಸ್ಲಿಕ್ಕೆ ಶುರು ಮಾಡಿದ್ವು. ನಿಮಗೆ ಗೊತ್ತಿದೆ, ಕೊಡಗು ಒಂಥರ ಗುಡ್ಡಗಾಡು ಪ್ರದೇಶ, ಅಲ್ಲಿ ಇತರ ಮಾಧ್ಯಮಗಳಿಗಿಂತ ರೇಡಿಯೋ ಬಹಳ ಜನಪ್ರಿಯ ಮತ್ತೆ ಪ್ರಭಾವಶಾಲಿ, ಎಲ್ಲ ಮನೆಗಳಿಗೆ ತಲುಪುವಂತ ಏಕೈಕ ಮಾಧ್ಯಮ ರೇಡಿಯೋ. ಹಾಗಾಗಿ ರೇಡಿಯೋದ ಮುಖಾಂತರ ನಾವು ಕ್ಷಣ ಕ್ಷಣಕ್ಕೆ ಎಲ್ಲ ಮಾಹಿತಿಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡಿದ್ವು. ಮತ್ತೆ ಜಿಲ್ಲಾಡಳಿತ ನಿಮ್ಮ ಒಂದು ಸಹಕಾರವನ್ನು ಯಾವ ರೀತಿ ಪಡ್ಕೊಳ್ತು ಅಂತೀರಿ? ಅಂದ್ರೆ ಜಿಲ್ಲಾಡಳಿತಕ್ಕೆ ಆ ಕಾಲದಲ್ಲಿ ಪತ್ರಿಕಾ ಕಚೇರಿಗಳು ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಪತ್ರಿಕೆಗಳನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮಳೆ ಗಾಳಿಯಿಂದಾಗಿ ಟಿವಿ ಟವರ್ಗಳು ಡಿಶ್ ಆಂಟೆನಗಳು ಎಲ್ಲ ಕೆಲಸವನ್ನ ನಿರ್ವಹಿಸುವಲ್ಲಿ ವಿಫಲವಾಗಿದ್ವು. ಆಗ ರೇಡಿಯೋ ಮಾತ್ರ ಒಂದು ಮಾಹಿತಿಯನ್ನ ಕೊಡುವಂತಹ ಒಂದು ಮಾಧ್ಯಮವಾಗಿ ಉಳಿದಿತ್ತು. ಹಾಗಾಗಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಅವರಿಗೆ ಜನರಿಗೆ ಏನನ್ನ ತಲುಪಿಸುವ ಅಗತ್ಯ ಕಂಡು ಬಂದಾಗ್ಲೆಲ್ಲ ಆಕಾಶವಾಣಿಯನ್ನ ಅವರು ಆಶ್ರಯಿಸ್ತಾ ಇದ್ರು. ನಾವು ದೂರವಾಣಿ ಮುಖಾಂತರ ಅವರನ್ನ ಸಂಪರ್ಕಿಸಿ ಅವರ ಮಾಹಿತಿಯನ್ನು ಅವ್ರು ಕೊಡ್ತಾ ಇರುವ ಸಾರ್ವಜನಿಕ ಪ್ರಕಟಣೆಗಳನ್ನ ಮಾಹಿತಿಗಳನ್ನ ಜನ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಆಶ್ರಯ ಕೇಂದ್ರಕ್ಕೆ ಎಲ್ಲಿ ತಲುಪಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ನಾವು ರೇಡಿಯೋದ ಮುಖಾಂತರ ಕೊಡ್ತಾ ಹೋದವು. ಮತ್ತೆ ಈ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದಂತ ಅಧಿಕಾರಿಗಳು ಮತ್ತು ಸಂತ್ರಸ್ತರ ನಡುವೆ ನೇರ ಒಂದು ಮುಖಾಮುಖಿ ರೀತಿಯಲ್ಲಿ ಈ ಫೋನಿನ ರೀತಿಯಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ರ? ಹೌದು, ಈ ಫೋನ್ ಔಟ್ ಮತ್ತೆ ಫೋನಿನ ಕಾರ್ಯಕ್ರಮಗಳು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುದು. ಎಷ್ಟು ಮಟ್ಟಿಗೆ ಅಂತಂದ್ರೆ, ಯಾರೊಬ್ರು ನಮ್ಮೂರಿಂದ ಇಂಥವ್ರು ಕಾಣ್ತಾ ಇಲ್ಲ, ಇಂಥವ್ರ ಮನೆ ಬಿದ್ದೋಗಿದೆ, ಭೂ ಕುಸಿತ ಆಗಿದೆ, ಅವ್ರು ಕಾಣ್ತಾ ಇಲ್ಲ, ಬಹುಶಃ ಅವ್ರು ಬಹುತೇಕ ಮಣ್ಣಡಿಯಲ್ಲಿ ಸೇರಿ ಹೋಗಿರ್ಬೋದು, ತೀರ ಹೋಗಿರ್ಬೋದು ಅಂತ ಕಾಣೆಯಾದವರ ಪಕ್ಕಪಕ್ಕದವರು, ಅವ್ರ ಕುಟುಂಬಸ್ಥರು ನಮಗೆ ಕಾಲ್ ಮಾಡಿ ಹೇಳ್ತಾ ಇದ್ರು. ಆದ್ರೆ ಕೆಲವೊಂದ್ ಕಡೆ ಪುಣ್ಯಕ್ಕೆ ಏನಾಗಿತ್ತು ಅಂತಂದ್ರೆ, ಕೆಲವರು ಕಾಣೆಯಾಗಿ ಬೇರೆಲ್ಲೋ ಹೋಗ್ಬಿಟ್ಟಿದ್ರು, ಅಂದ್ರೆ ಭೂಕುಸಿತಕ್ಕೆ ತಪ್ಪಿಸ್ಕೊಂಡು ಇನ್ಯಾವ್ದೋ ಊರಲ್ಲಿ ಇನ್ಯಾವ್ದೋ ಆಶ್ರಯ ಕೇಂದ್ರಕ್ಕೆ ಸೇರಿದವರು, ನಾ ಬದುಕಿದ್ದೀನಿ ಇಲ್ಲೇ ಇದ್ದೀನಿ ಅಂತ ಅವರು ಕೂಡ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಕಾಣೆಯಾದವರ ಮಾಹಿತಿ ಮತ್ತೆ ಬದುಕಿದವರ ಮಾಹಿತಿ ಅವರವರ ಬಾಯಿಂದಲೇ ನಮಗೆ ರೇಡಿಯೋದ ಮುಖಾಂತರ ಬರ್ತಾ ಇತ್ತು. ಅಂದ್ರೆ ಸಾರ್ವಜನಿಕರು ರೇಡಿಯೋವನ್ನ ಚೆನ್ನಾಗಿ ಬಳಸ್ಕೊಂಡ್ರು ಆ ಸಂದರ್ಭದಲ್ಲಿ. ಮಹಾಪ್ರಳಯದ ಕಾಲದಲ್ಲಿ ರೇಡಿಯೋನ ಬಹಳ ಚೆನ್ನಾಗಿ, ಕೊಡಗಿನ ಜನತೆ ಬಹಳ ಚೆನ್ನಾಗಿ ಬಳಸ್ಕೊಂಡ್ರು. ಈ ಪ್ರಕೃತಿ ವಿಕೋಪದ ಸಮಯದಲ್ಲಂತೂ ಅವ್ರಿಗೊಂಥರ ಬಹಳ ಹತ್ತಿರದ ಒಬ್ಬ ಆಪ್ತ ರಕ್ಷಕನ ತರನ್ನು ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಕಾರ್ಯಕ್ರಮ ಪ್ರಸಾರ ನಿರ್ವಾಹಕರಾದ ಬಿ ದಿಗ್ವಿಜಯ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ರೇಡಿಯೋ ಬಹಳ ಮುತುವರ್ಜಿಯಿಂದ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮ ಅಧಿಕಾರಿಗಳಾಗ್ಬೋದು, ಕಾರ್ಯಕ್ರಮ ನಿರ್ವಾಹಕರಾಗ್ಬೋದು, ಎಲ್ಲರೂ ಕೂಡ ಆಫೀಸ್ನಲ್ಲೇ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಪ್ರತಿ ನಿಮಿಷದ ಪ್ರತಿ ಗಂಟೆಯ ವಿವರಗಳನ್ನ ನಮ್ಮ ಕೇಳುಗರಿಗೆ ಹಂಚಿಸುವ ಕೆಲಸವನ್ನ ಮಾಡ್ತಿದ್ವಿ. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವು ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗಿ ಕರೆಂಟ್ ಇಲ್ಲ, ಅಲ್ಲಿ ಯಾವುದೇ ಫೋನ್ ಕನೆಕ್ಟಿವಿಟಿ ಇಲ್ಲ, ಹಾಗೆ ಇನ್ಯಾವುದೇ ರೀತಿಯ ಸೌಕರ್ಯಗಳು ಇಲ್ಲಿದ್ದ ಸಂದರ್ಭದಲ್ಲೂ ಕೂಡ ನಾವು ಒಂದು ಆ ಸಂದರ್ಭದಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನ ಕೊಟ್ಟಿದ್ವಿ, ಡ್ಯೂಟಿ ರೂಮ್ ಹೆಲ್ಪ್ ಲೈನ್ ಕೊಟ್ಟಿದ್ವಿ. ಆಮೇಲೆ ನಮ್ಮ ಅಧಿಕಾರಿಗಳ ನಂಬರ್ ಗಳನ್ನ ಹೇಳ್ತಾ ಇದ್ವಿ, ಪ್ರತಿ ಗಂಟೆಗೆ ಪ್ರತಿ ನಿಮಿಷಕ್ಕೂ ಕೂಡ ಹೇಳ್ತಿದ್ವಿ. ಆ ಒಂದು ಫೋನ್ ಕರೆಗೆ ಎಷ್ಟೋ ಜನ ಇಂತಹ ಕಡೆಯಲ್ಲಿ ಭೂಕುಸಿತ ಉಂಟಾಗಿದೆ, ಇಂತಹ ಕಡೆ ಕೆಲವೊಂದು ಕುಟುಂಬಗಳು ಸಿಕ್ಕಾಕೊಂಡಿವೆ, ಆ ಒಂದು ಕುಟುಂಬಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರನ್ನಾರು ಕಳಿಸಿ ಅಂತ ಹೇಳಿದಾಗ, ನಾವು ಆ ಒಂದು ಸಂಪರ್ಕ ಪಡೆದುಕೊಂಡು ಡಿ ಸಿ ಆಫೀಸ್ಗೆ ಆಗ್ಬೋದು, ಆ ನೇರಲ್ಲಿ ನಾವು ಅದನ್ನ ಹೇಳೋದಾಗ್ಬೋದು. ಈ ಮುಖಾಂತರ ಬಹಳಷ್ಟು ಜನ ಈ ಒಂದು ರೇಡಿಯೋದಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಲಿಕ್ಕೆ ಆಯ್ತು. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಡಿ ಸಿ ಆಫೀಸಿಂದನೂ ಕೂಡ ನಮ್ಗೆ ಪ್ರತಿ ಗಂಟೆ ಪ್ರತಿ ನಿಮಿಷಕ್ಕೂ ಏನೇನಾಗ್ತಿದೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರು, ಆ ಅಪ್ಡೇಟ್ಸ್ ಗಳನ್ನ ನಾವು ಆ ನೇರಲ್ಲಿ ಹೇಳ್ತಾ ಇದ್ವಿ. ಹಾಗೆ ಡಿ ಸಿ ಆಫೀಸರು ಕೂಡ ಪ್ರತಿಯೊ ಅಧಿಕಾರಿಯು ಕೂಡ ರೇಡಿಯೋ ಕೇಳೋಂಗಾಗಿತ್ತು. ಯಾಕೆಂತ ಹೇಳಿದ್ರೆ, ರೇಡಿಯೋಲಿ ಯಾವ ರೀತಿ ಮಾಹಿತಿ ಬರುತ್ತೆ ಗೊತ್ತಿಲ್ಲ, ಎಲ್ಲಿ ಏನ್ ಸಮಸ್ಯೆ ಆಗಿದೆ ಅದು ಗೊತ್ತಿಲ್ಲ, ಆ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಎಲ್ಲ ರೇಡಿಯೋನ ಕೇಳ್ತಾ ಇದ್ರು. ಹಾಗೆ ಡಿ ಸಿ ಅವರಿಂದ ಆಗ್ಬೋದು, ಎಸ್ ಪಿ ಅವರಿಂದ ಆಗ್ಬೋದು, ಪ್ರತಿ ಮಾಹಿತಿ ಕೂಡ ನಮ್ಗೆ ಕೊಡ್ತಾ ಇದ್ರು. ಆಮೇಲೆ ಹಾರಂಗಿ ಡ್ಯಾಮ್ ನಿಂದ ನೀರು ಬಿಡುಗಡೆ ಸಂದರ್ಭದಲ್ಲೂ ಕೂಡ ನಮ್ಮ ಆಕಾಶವಾಣಿಗೆ ಮಾಹಿತಿ ಕೊಟ್ಟು, ಈ ತರ ನೀರು ಬಿಡ್ತಾ ಇದೀವಿ, ಅಲ್ಲಿರುವ ಅಕ್ಕಪಕ್ಕದ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಕೂಡ ಬಹಳಷ್ಟು ಮಾಹಿತಿಗಳನ್ನ ನಾವು ಪ್ರಸಾರ ಮಾಡಿದ್ವಿ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಒಬ್ಬೊಬ್ಬರು ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ವಿ, ಹಾಗೂ ಡಿ ಸಿ ಅವ್ರು ಬರ್ತಾ ಇದ್ರು, ಎಸ್ ಪಿ ಅವ್ರು ಬರ್ತಾ ಇದ್ರು, ಆ ಪ್ರದೇಶದ ಜನಪ್ರತಿನಿಧಿಗಳು ಬರ್ತಾ ಇದ್ರು, ಎಂ ಎಲ್ ಎ ಅವ್ರು ಬರ್ತಾ ಇದ್ರು, ಎಂ ಪಿಗಳು ಬರ್ತಾ ಇದ್ರು, ಮಾತಾಡ್ತಿದ್ರು, ನಮ್ಗೆ ಆನೇರ್ಸ್ ಲೈವ್ ಅಲ್ಲಿ ಸಿಗ್ತಾ ಇದ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ರೇಡಿಯೋ ಅವರನ್ನ ಮತ್ತೆ ಅವರವರನ್ನ ಸಂಪರ್ಕಿಸುವ ಕೊಂಡಿಯಾಗಿ ಕೆಲಸ ಮಾಡ್ತು. ಹಾಗೆ ಇದು ನಾವು ಸ್ಟುಡಿಯೋದಲ್ಲಿ ಕೂತು ಮಾಡಿದಂತಹ ಕೆಲಸ ಆದ್ರೆ, ಪ್ರವಾಹದ ನಂತರ ಆದಂತಹ ವಿಚಾರಗಳನ್ನ ನಮ್ಮ ಕೇಳುಗರಿಗೆ, ಹಾಗೂ ಎಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ನಾವು ಏನು ಮುಟ್ಟಿಸುವ ಕೆಲಸವನ್ನು ಕೂಡ ಮಾಡಿದ್ವಿ. ಯಾಕೆಂದ್ರೆ ನಾನು ಹೇಳ್ತೀನಿ, ಕೆಲವೊಂದು ಪ್ರದೇಶಗಳಲ್ಲಿ ಮನೆಗೆ ನೀರು ನುಗ್ಗಿ ಮನೆ ಪೂರ್ತಿ ಮುಳುಗಡೆ ಆಗಿ ಅವರನ್ನೆಲ್ಲ ಒಂದು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿತ್ತು. ಜಿಲ್ಲಾಡಳಿತ ಪ್ರತಿ ಒಂದು ಹಳ್ಳಿಗಳಲ್ಲೂ ಕೂಡ ಒಂದೊಂದು ಗಂಜಿ ಕೇಂದ್ರವನ್ನ ನಿರ್ಮಾಣ ಮಾಡಿದ್ರು. ಗಂಜಿ ಕೇಂದ್ರಗಳಿಗೆ ನಾವು ಆಕಾಶವಾಣಿಯವರು ಹೋಗಿ ಅಲ್ಲಿಯ ಸಮಸ್ಯೆಗಳನ್ನ ಏನು ಯಾವ ರೀತಿ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಬಗೆಹರಿಸುವಂತದ್ದು ಯಾವ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಕೆಲಸ ಮಾಡಿದ್ವಿ. ಯಾವ ರೀತಿ ಅಂತ ಹೇಳಿದ್ರೆ ಕೆಲವೊಂದು ಮದ್ರಾಸಗಳಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಕಲ್ಯಾಣ ಮಂಟಪಗಳಲ್ಲಿ ನಿರ್ಗತಿಕರನ್ನ ಇಳಿಸಿದ್ರು. ಅವರಿಗೆ ಪಾಪ ಯಾವುದೇ ರೀತಿಯಾದಂತಹ ಯಾವುದೇ ರೀತಿ ಅಂತ ಹೇಳಿದ್ರೆ ದಾಖಲಾತಿಗಳನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗದು ಮಟ್ಟಿಗೆ ತಮ್ಮ ಎಲ್ಲಾ ರೀತಿಯ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಅವ್ರ ಹತ್ರ ಹೋಗಿ ನಿಮಗೆ ಯಾವ ದಾಖಲಾತಿಗಳು ಕಳೆದೋಗಿದಾವೆ ಆ ದಾಖಲಾತಿಗಳನ್ನ ಪುನಃ ಪಡ್ಕೊಳ್ಲಿಕ್ಕೆ ಯಾವ ರೀತಿ ಸಹಾಯ ಆಗ್ಬೇಕು ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅವರನ್ನ ಆ ಪ್ರದೇಶಗಳಿಗೆ ಮತ್ತೆ ಕಳಿಸುವಂತ ಕೆಲಸಗಳಾಗ್ಬೋದು, ಹಾಗೆ ಮತ್ತೆ ಅವರಿಗೆ ಪುನರ್ವಸತಿಗಳನ್ನ ಮಾಡುವ ಕೆಲಸಗಳಾಗ್ಬೋದು. ಈ ನಿಟ್ಟಿನಲ್ಲಿ ರೇಡಿಯೋ ಬಹಳಷ್ಟು ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹೀಗೆ ರೇಡಿಯೋ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಗುರುತರವಾದ ಪಾತ್ರ ಹೊಂದಿದೆ. ಸಾರ್ವಜನಿಕರು ಈ ಸರ್ವವ್ಯಾಪಿಯಾದ ರೇಡಿಯೋ ಮಾಧ್ಯಮವನ್ನು ಹೆಚ್ಚು ಹೆಚ್ಚಾಗಿ ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಬೇಕಿದೆ. ಎಲ್ಲೆಂದರಲ್ಲಿಗೆ ತೆಗೆದುಕೊಂಡು ಹೋಗಬಹುದಾದ ಕಡಿಮೆ ಖರ್ಚಿನ ಆಪ್ತ ಮಿತ್ರ ರೇಡಿಯೋ. ಇದು ಆಪತ್ಕಾಲದ ಮಿತ್ರನೂ ಹೌದು. ಆಪತ್ಕಾಲದ ಆಪ್ತ ಮಿತ್ರ ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABRK ಕಾರ್ಡ್ ಏನಾದ್ರೂ ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ. ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್. ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ. ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ. ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್. ನ್ಯೂಸ್ ಆನ್ ಏರ್. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ. ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಬಳೆದ ಬೆಳಕು, ಮತ್ತೆ ಮರಳಿ ಬಂದಿತೆಂದು ಖ್ಯಾತ ಕವಿಗಳ ಸಂದರ್ಶನ. ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ವೈದಿಕ ಬರುವಂಗೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು. ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು. ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ. ಅಲ್ಲವೇ ಪ್ರಭು? ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ. ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು. ಇದಕ್ಕೆ ಕಾರಣವಿದೆ ವಜ್ರ. ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, ಪಾಡ್ಕಾಸ್ಟ್ ಬೇಕೆಂದಾಗ ಕೇಳಬಹುದಾದ ರೇಡಿಯೋ ಮಾಹಿತಿಯನ್ನು ನೀಡುತ್ತಿದ್ದಾರೆ ಕೊಳ್ಳೇಗಾಲ ಶರ್ಮಾ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳದಿದ್ದೀರಿ. 7:00 to 7:34 7:45 8:00 ಏರ್ ನೆಕ್ಸ್ಟ್ ಹಾಸನದ ಎವಿಕೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ, ಯುವಕರಿಗಾಗಿ ನಮ್ಮ ಜವಾಬ್ದಾರಿಗಳು ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ರಾತ್ರಿ 9:05 ಚರ್ಚೆ ರೇಡಿಯೋ ಮತ್ತು ಮೊಬೈಲ್. ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ಗುರುನಾಥ್ ಬಡಿಗೇರ್ ಮತ್ತು ಮಲ್ಲಮ್ಮ ಕರಿನಿಂಗಣ್ಣವರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಡಾಕ್ಟರ್ ಬಸು ಬೇವಿನ ಗಿಡದ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 9:30 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಧ್ರುಪದ್ ಧಮಾರ್ ಗಾಯನ, ಪಂಡಿತ್ ನಿರ್ಮಲಿ ಡೇ ಅವರಿಂದ. 11:00 ಚಿತ್ರಗೀತೆಗಳನ್ನು ಕೇಳದಿದ್ದೀರಿ.